ಆದರೂ ಅವನಿಗೆ ಸೋಮನ ದೇವರ ವಿಶೇಷ ಚಂದ್ರನ ಸ್ಥಾನ, ಚಂದ್ರನ ಪೂರ್ಣ ಪ್ರಮಾಣದ ಇಷ್ಟ ಇರತಕ್ಕಂಥ ಅಲ್ಲದೆ ಅದಕ್ಕೋಸ್ಕರ ಅದನ್ನು ದೇವತೆಗಳನ್ನ ತಂದೇವ ಅನುಕ್ಷಣದಿಂದ ಸೋಮನನ್ನು ದೇವತೆ ಮಾಡಿದ್ದಾರಪ್ಪ ಅಂದ್ರೆ ಸೋಮಲತೆಯಿಂದ ನಾವು ಆಸ್ತಿಯ ಕೊಟ್ಟರೆ ಸೋಮಲ ದೇವಸ್ವನ್ನ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಆಮೇಲೆ ತಂದೇವ ಅನುಕ್ಷಣಕ್ಕೆ ಆಯ್ತು ಇಲ್ಲಿ ಹೋಗಿ ಸೇರ್ತಾರೆ ಚಂದ್ರಲೋಕಕ್ಕೆ ಸೇರಿದ ಆಮೇಲೆ ಚಂದ್ರಲೋಕದ ಮೇಲೆ ಮತ್ತೆ ಮುಂದೆ ಹೋಗ್ತಾರೆ. ಚಂದ್ರಲೋಕದಿಂದ ಅಗ್ನಿಲೋಕ, ಅಗ್ನಿಲೋಕದಿಂದ ಇಂದ್ರಲೋಕ, ಅಲ್ಲಿ ಉತ್ಸವ ಲೋಕ, ಭಾರತೀ ಮುಖ್ಯ ಪುರಾಣ ಮತ್ತೆ ಹೋಗೋದಲ್ಲ ಇಲ್ಲ. ತಸ್ಮಿನ್ ಯಾವತ್ ಸಂಪಾದ ಕುಷಿತ್ವಾ ಸೋಮಲೋಕಕ್ಕೆ ಹೋದವ ಅಂದ್ರೆ ಚಂದ್ರಲೋಕ ಅಂತ ಅನ್ನುವ ಶಬ್ದವನ್ನು ಬಳಸುವುದಿಲ್ಲ. ಸೋಮಲೋಕ ಅದು ಚಂದ್ರಲೋಕ, ಬರೇ ದೇವತೆ ಒಬ್ಬನೇ ಶಬ್ದ ವ್ಯತ್ಯಾಸ. ಚಂದ್ರಲೋಕ ಅಂದ್ರೆ ಆನಂದಮಯವಾದ ಲೋಕ, ಸೋಮಲೋಕ ಅಂದ್ರೆ ಸೋಮನ ಸದಸ್ಯ ಪಡೆದ ಲೋಕ. ಅಲ್ಲಿ ತಸ್ಮಿನ್ ಯಾವತ್ ಸಂಪಾದ ಕುಷಿತ್ವಾ ಯಾವತ್ ಸಂಪಾದ ಅಲ್ಲಿಂದ ಮತ್ತೆ ಕೆಳಗೆ ಬಿಡುವ ಕಾಲ ತನಕ ಅಲ್ಲಿ ಕೂತು ಅವನು ಅವನಿಗೆ ಮುಂದೆ ಮತ್ತೆ ಕೆಳಗೆ ತಗೊಂಡು ಯಾವತ್ ಸಂಪಾದ ಮುಷಿತ್ವಾ. ಆಮೇಲೆ ಅಂದರೆ ಅಥ ಯಥಾ ಏತಮೇವ ಹದ್ದುಮಾನ ಪುನರ್ ಬರ್ತದೆ, ಅವನು ಹೇಗೆ ಹೋದನೋ ಹಾಗೆ ಮರಳಿ ಬರ್ತಾನೆ. ಇದು ವಿಚಾರ ಮರಳಿ ಬಂದು ಬಿಡ್ತಾನೆ. ಹೇಗೆ ಹೋದ್ರು ಹಾಗೆ ಅಂದರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇದು ಕೂಡ ಹೋದ ದಾರಿಯಲ್ಲೇ ಬರುವುದು, ಮರಳಿ ಬರ್ತಾರೆ. ಕೆಲವು ಹೋದ ದಾರಿ, ಕೆಲವು ಬೇರೆ ದಾರಿ. ಹೋದಾಗ ಯಾವ ದಾರಿ ಬರುತ್ತೋ ಪೂರ್ತಿ ಆ ದಾರಿ ಅಲ್ಲ. ಯಥೇತಂ ಆಕಾಶಂ ಅವರು ಯಥಾಗತಂ ಮಧ್ವಾಗಂ ಪುನರ್ ಬರ್ತದೆ. ಯಥೇತಂ ಆಕಾಶಂ ಅಲ್ಲಿ ಹೋಗಿದ್ದ ಚಂದ್ರಲೋಕ, ಚಂದ್ರಲೋಕದಿಂದ ಮತ್ತೆ ಮರಳಿ ವಿನಾಯಕ ಲೋಕಕ್ಕೆ ಬರ್ತಾನೆ. ಆಕಾಶಾಭಿಮಾನಿ ಆದಂತಹ ವಿನಾಯಕ ಲೋಕಕ್ಕೆ ಬರ್ತಾನೆ. ಅಲ್ಲಿ ತನಕ ಒಂದೇ ದಾರಿ. ಆಮೇಲೆ ಆಕಾಶಕ್ಕೆ ಪಿತೃಲೋಕದಿಂದ ಒಂದು ಮರಳಿ ಬರುವಾಗ ಪಿತೃಲೋಕಕ್ಕೆ ಹೋಗುದಿಲ್ಲ, ಪಿತೃಲೋಕದಿಂದ ಕೆಳಗೆ ಬರ್ಲಿ ಹೊರಟು ಮರಳಿ ಬರುವಾಗ ಪುನಃ ಅಲ್ಲಿ ನೀವೇಕಾಯ್ತು. ಆಕಾಶಾತ್ ಆಕಾಶಾತ್ ವಾಯು ಅಲ್ಲಿಂದ ವಾಯು ಲೋಕಕ್ಕೆ ಬರ್ತಾನೆ. ವಾಯು ಮುಖ್ಯ ವಾಯುವಲ್ಲ, ಪ್ರಧಾನ ವಾಯು ಪ್ರವಾಹಾದಿಗಳೆಲ್ಲ ಇದ್ದಾರೆ ವಾತಾವರಣದಲ್ಲಿ ಇರತಕ್ಕಂಥ ವಾಯು ವಾಯು ಲೋಕಕ್ಕೆ ಬರ್ತಾನೆ. ಅಲ್ಲಿಂದ ವಾಯು ಭೂತ್ವಾ ಧೂಮೋ ಭವತಿ ಹೋಗುವಾಗ ಧೂಮಲೋಕಕ್ಕೆ ಮೊದಲು ಹೋದ್ರು ಅಲ್ಲಿ ವಾಯುಲೋಕದಿಂದ ಧೂಮಲೋಕಕ್ಕೆ ಬರ್ತಾನೆ. ಧೂಮಲೋಕದಿಂದ ಅಲ್ಲಿ ಧೂಮ ರಾತ್ರಿ ಎಲ್ಲ ತಪ್ಪ ಧೂಮೋ ಭೂತ್ವ ಅಭ್ರಂ ಭವತಿ, ಅಭ್ರಂ ಭೂತ್ವ ಮೇಘೋ ಭವತಿ, ಮೇಘೋ ಭೂತ್ವ ಪ್ರವರ್ಷತಿ. ಅಭ್ರಂ ವಾಯು ಭೂತ್ವ ವಾಯುಲೋಕಕ್ಕೆ ಹೋಗಿ ಸೇರಿ ಅಲ್ಲಿಂದ ಅಭ್ರಲೋಕ ಮತ್ತು ಮೇಘಲೋಕ ಅಂತ ಎರಡು ಲೋಕಗಳು ಬರ್ತವೆ. ಹಾಗೆ ಅಗ್ನಿಗೆ ಅರ್ಚಿ ಮತ್ತು ಜ್ಯೋತಿ ಇಂದ ಅಗ್ನಿ ಜ್ಯೋತಿ ಇಂದ ಅರ್ಚಿಗೆ ಎರಡು ರೂಪಗಳಿದ್ದ ಹಾಗೆ ಮೇಘಾಭಿಮಾನಿ ಎರಡು ರೂಪಗಳು ಅಗ್ನ ಮೇಘ ಅಂತ. ನೀವು ದಕ್ಷಿಣ ಅಭ್ರ ಅಂದ್ರೂ ಕಲವುಡು, ಮೇಘ ಅಂದ್ರೂ ಕಲವುಡು, ಮತ್ತೆ ಎರಡು ಒಂದೇ ಆಯ್ತಾರೆ. ಕಲವುಡು ಎರಡು ಅಂದ್ರೆ ದೇವತೆಗಳಿಬ್ಬರಿದ್ದಾರೆ. ಅಭ್ರ ಅಂದ್ರೆ ನೀರು ತುಂಬಿದ ಮೋಡ, ಮೇಘ ಅಂದ್ರೆ ನೀರು ಸುರಿಸುವ ಮೋಡ, ಮಳೆ ಸುರಿಸುವ ಮೋಡಕ್ಕೆ ಮೇಘ ಅನ್ನೋದು. ನೀರು ತುಂಬಿ ಇನ್ನೂ ಮಳೆ ಬರುವುದಿಲ್ಲ, ಯಾವಾಗ ಮಳೆ ಬರುತ್ತಪ್ಪ ಅದಕ್ಕೆ ನೀರು ಕೊಡುವುದಿಲ್ಲ ಅಂತ ಮೇಲೆ ನೋಡ್ತೇವಲ್ಲ ಆ ಮೋಡ ಅಭ್ರ ಅದು ಮೂವತ್ತು ಸುರಿಲಿಕ್ಕೆ ಶುರುವಾಯ್ತಲ್ಲ ಆ ಕಂಡೀಷನ್ ಇರ್ತಕ್ಕಂಥದ್ದು ಮೇಘ. ಮೇಘ ಮತ್ತು ಕೂಡ ನೀವು ದಕ್ಷಿಣ ನೋಡಿದ್ರೆ ಒಂದೇ ಅರ್ಥ, ಆದರೆ ಅದು ಎರಡು ಬೇರೆ ಬೇರೆ ವಸ್ತುಗಳು, ಅದರ ಬೇರೆ ಬೇರೆ ಅವಸ್ಥೆಗಳು. ಅದನ್ನು ನಿಯಂತ್ರಿಸತಕ್ಕ ಎರಡು ರೂಪಗಳಿವೆ ಪರ್ಜನ್ಯ ಮೇಘ ಅಭಿಮಾನಿಗೆ. ಹಾಗಾಗಿ ಮೊದಲು ಅಪರ ಲೋಕ ಅಂದ್ರೆ ನೀರು ತುಂಬಿದ ಲೋಕ, ನೀರು ತುಂಬಿದ ಮೋಡ, ಇನ್ನು ಮಳೆ ಬರಲಿಲ್ಲ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಮಳೆಗಾಲ ಬರುವವರೆಗೂ ಅಲ್ಲಿ ಕಾಯ್ಬೇಕು, ಅದರ ನಂತರ ಮೇಘೋ ಭವತಿ ಆಮೇಲೆ ಮಳೆ ಸುರಿಸುವಂತಹ ಮೇಘ ಜೊತೆಗೆ ಸೇರಿಕೊಳ್ತಾರೆ. ಆಮೇಲೆ ಮೇಘೋ ಭೂತ್ವಾ ಪ್ರವರ್ಷತಿ ಮಳೆ ಜೊತೆಗೆ ಕೆಳಗಿಬಿಡ್ತಾರೆ. ಇದು ವಾಪಸ್ ಬರುವ ದಾರಿ, ಹೋಗುವ ದಾರಿ ಬೇರೆ, ಬರುವ ದಾರಿ ಬೇರೆ. ಇದು ಪಿತೃಯಾನ, ಪಿತೃಯಾನ ದೇವಯಾನದಲ್ಲಿ ವಾಪಸ್ ಬರುವ ದಾರಿಯೇ ಇಲ್ಲ. ಪಿತೃಯಾನದಲ್ಲಿ ಹೋಗುವ ದಾರಿ ಬೇರೆ, ಬರುವ ದಾರಿ ಬೇರೆ. ಇದೇ ದೇವಯಾನ ಪಿತೃಯಾನಗಳ ವ್ಯತ್ಯಾಸ ಮೊತ್ತ ಇದಕ್ಕೆ ಆಯ್ತು. ಇವಾಗ ಇದು ನೀವು ಪಂಚಾಗ್ನಿಯಲ್ಲೂ ಬಂದಿದೆ, ಆಕಾಶಕ್ಕೆ ಕೆಳಗೆ ಬಿದ್ದ ಮಳೆ. ಮುಂದೆ ಮುಂದಿನ ಪ್ರೊಸೀಜರ್ ಏನು? ಮುಂದಿನ ಪ್ರೊಸೀಜರ್ ತೈಯ ಪ್ರೀಹಿ ಯವಾಹ ಔಷಧಿ ವನಸ್ಪದಯ ಜಾಯಂತೆ. ಕೆಳಗೆ ಬಿದ್ದಾಗ ಇದನ್ನು ಸೇರಿಕೊಳ್ತಾರೆ. ಯಾವುದು ಪ್ರೀಹಿ ಯವಾಹ ಪ್ರೀಹಿ ಇದ್ರೆ ಅಕ್ಕಿ ಭತ್ತ, ನಾವು ಬೇಸಾಯ ಮಾಡುವಾಗ ಭತ್ತದ ಕರೆಯಲ್ಲಿ ಸೇರಿಕೊಳ್ತವೆ. ಯವಾಹ ಯವೇ ಗೋಧಿ, ಗೋಧಿ ತೆರೆಯಲ್ಲಿ ಸೇರಿಕೊಳ್ತಾರೆ. ಔಷಧಿ ಮಳೆಗಿಡ, ಮಳೆ ಔಷಧಿ ಮತ್ತು ಫಲಕಾರ. ನಾವು ಹಣ್ಣು ಬಿಟ್ಟ ಕೂಡಲೇ ಕರೆದು ತೆಗೆದುಕೊಂಡು ಫಲ ಕೊಟ್ಟ ಕೂಡ ನಾಶವಾಗುವ ಅದೇ ವನಸ್ಪತಿ ಔಷಧಿ. ಅದು ವನಸ್ಪತಿಗಳು ದೊಡ್ಡ ಮರ, ಅದಲ್ಲೇ ದೊಡ್ಡ ಮರಗಳಲ್ಲಿ ಅಂತಾರೆ ವನಸ್ಪತಿ ಮತ್ತು ವನಸ್ಪತ್ಯ ಅಂತ. ವನಸ್ಪತ್ಯ ಅಂದ್ರೆ ಹೂ ಬಿಟ್ಟು ಹಣ್ಣು ಬಿಡುವುದು ವನಸ್ಪತಿ, ಹೂ ಬಿಡದೆ ಹಣ್ಣು ಬಿಡುವುದು ಫಲ. ಇದನ್ನೆಲ್ಲ ಬಂದಿರುವ ಸೇರಿಕೊಳ್ಳುತ್ತೆ. ಔಷಧಿ ವನಸ್ಪತಿ ಹಾಗೆ ಆಗುತ್ತೆ, ಜಲಮಾಷಾಹ ಇತಿ ಜಯಂತೆ, ಅದನ್ನು ಹೋಗಿ ಸೇರಿಕೊಳ್ಳೋದು. ಅದೇ ಅಮೃತಾಗಿ ಎಳ್ಳಾಗಿ ಅಕ್ಕಿಯಾಗಿ ಗೋಧಿಯಾಗಿ ಸೇರಿಕೊಳ್ಳೋದಲ್ಲ, ಅಕ್ಕಿಯ ಗೋಧಿಯ ಎಳ್ಳಿನ ಉದ್ದಿನ ಅದೇ ವನಸ್ಪತಿಯ ಗಿಡದಲ್ಲಿ ಇದು ಹೋಗಿ ಸೇರಿಕೊಳ್ಳುತ್ತೆ. ಶಾಸ್ತ್ರಿಗಳಂತೆ ಮುಂದೆ ತಥೋ ವೈ ಪ್ರಪತನ ಮುಂದೆ ಕೆಳಗೆ ಬಂತು, ಮೇಲಿಂದ ಕೆಳಗೆ ಕೈದ ಕೆಳಗೆ ಬರೋದು ಆರಾಟ ಮಾಡಕ್ ಬಂತು. ಇಲ್ಲಿ ಕೆಳಗೆ ನಮತಿ ಎಲ್ಲ ಹೋಗಿ ಎತ್ತರ ಆಗ್ಬೇಕಲ್ಲ, ಇದು ಅಡಿ ಕಷ್ಟ. ತಥೋ ವೈ ದುಷ್ಟು ನಿಷ್ಪ್ರಪತನ ಇಸ್ ವೆರಿ ಪ್ರಾಬ್ಲಮ್, ಬಹಳ ಕಷ್ಟ. ಯಾಕೆಂದ್ರೆ ಮುಂದೇನಾಗುತ್ತೆ, ಅವನು ಯೋ ಯೋ ಅನ್ನವತ್ತಿ ಯೋ ವಾರೇ ತಿಂಚಿ ತೂಯ ಏವ ಭವತಿ, ಮುಂದೆ ಅದು ಏನಾಗ್ಬೇಕು, ಆ ವನಸ್ಪತಿಯಲ್ಲಿ ಸೇರಿಕೊಂಡಿದ್ದ ಯಾವುದೋ ಒಂದು ವನಸ್ಪತಿ ಒಂದು ಗಂಡಿನ ಬಟ್ಟೆ ಯಾರ್ಯಾರು ಅದನ್ನು ತಿಂತಾರೆ, ಆ ದೇಹದಲ್ಲಿ ಮತ್ತೆ ಅದು ರೈತಸ್ಸಾಗಿ ಒಪ್ಪಿಕೊಳ್ಳಿ. ಆದ್ರೆ ಮತ್ತೆ ಸ್ತ್ರೀಗಳು ಪಾಪ ಮಾಡಿದ್ರು ಅಷ್ಟನೇ ಆ ರೈತಸ್ಥೆಯನ್ನು ಸೇರಿಕೊಂಡಿರುತ್ತೆ. ಆದ್ರೆ ಆಗ್ಬೇಕಾದ ಪ್ರೋಸೆಸ್ ಇದು ಏನಿಲ್ಲ, ನೇರ ಇಲ್ಲಿಂದ ತೆಗೆದ ವನಸ್ಪತಿಯಲ್ಲಿ ಸಿಗುತ್ತದೆ. ಸಪೋಸು ಆ ವನಸ್ಪತಿ ಎಲ್ಲೋ ಕಾಲದಲ್ಲಿ ಎಲ್ಲೋ ಸಮುದ್ರಗಳಿಗೆ ಒಳಗೆ ಮಳೆಯಲ್ಲಿ ಬರಬೇಕು, ಬಹಳ ಇಷ್ಟದ ಪುಣ್ಯ ಮಂತ್ರದವರೆಗೆ ಎಂಟರ್ ಆಗಿದ್ರೆ ತುಂಬಾ ಸಮಯ ವೇಸ್ಟ್ ಆಗುತ್ತಿದೆ. ನಿಷ್ಪ್ರಪತನ ಬಹಳ ಕಷ್ಟದ ಕೆಲಸ ಬಾರ್ಲಿಲ್ಲದ್ದು, ಅವನು ಹಳೆ ಚೆನ್ನಾಗಿದ್ರೆ ತಕ್ಷಣ ಒಂದು ಸುಮ್ಮನೆ ಅಲ್ಲ, ಅತಂತ್ರವಾಗಿ ವಾತಾವರಣದಿಂದ ಆಗುತ್ತೆ. ಮತ್ತು ಶಬ್ದ ಯಾರೊಬ್ಬರ ಮನೆಗೆ ಅದನ್ನ ಅಡುಗೆಯು ಅದು ಗಂಡಿನ ಮನೆಯಲ್ಲಿ ಹೊಟ್ಟೆ ಹೊಟ್ಟೆ ಪುನಃ ವೇಸ್ಟ್ ಪುನಃ ಅವರನ್ನು ಪುನಃ ವಸ್ತು ಗಂಡ ಹೊಟ್ಟೆಗೆ ಸೇರಿದ್ದು ಅದು ಗಂಡ ಅವನು ಇನ್ನೂ 11 ವರ್ಷದ ಹುಡುಗ ಅಥವಾ ಅವನು ಹುಷ್ಟು ಹೊರಟೋಗ್ಬಿಟ್ಟಿದೆ, ಇಲ್ಲ ಅವನು ಹುಷ್ಟ ಆಗಿದೆ, ಇನ್ನು ವಯಸ್ಸು ಆಗಿಲ್ಲ, ಒಂದು ವಯಸ್ಸು ಇರಲಿಲ್ಲ, ಒಂದು ವಯಸ್ಸು ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲ ಸತ್ತು ವಯಸ್ಸು ಪುನಃ ಪುನಃ ಅವರು ಆಮೇಲೆ ಪುನಃ ಮತ್ತೆ ಇಲ್ಲಿ ಅದಕ್ಕೆ ಯುವತಿ ಯುವ ರೇತಸ್ಸಿ ಯಾರು ತಿಂದು ರೇತಸ್ಸಾಗಿ ಇದು ಮಾರ್ಪಡೆ ಹೆಚ್ಚಿನ ಸಹ ಮಾಡಿ ಹೊಟ್ಟೆಗೆ ಸೇರುವ ತನಕ ಸೇರಿದ ಮೇಲೆ ಕೂಡ ತಿಂಚಿಕೊಳ್ಳುವ ಆಗುತ್ತೆ. ಯಾವುದು ಒಂದು ಜೀವಾಡು ಹೆಚ್ಚಿನ ಕರೆತು ಉಳಿದು ಕೂಡ ಎಷ್ಟು ಹೀಗೆ ಸುಂದ ತಂದೆ ಬರಂತವರಿಗೆ ಸೇರಿದವರು ಕೂಡ ಯೋವ ಯೋ ಯೋ ಅನ್ನವತ್ತಿ ಯೋವ ರೇತಸ್ಸಿ ನಂತರದಿಟ್ಟು ಅಕಸ್ಮಾತ್ತಾಗಿ ಅವರು ಅದು ಗಂಡಸು ತಿಂದ ರೈತಾಯ್ತದ್ದು ರೈತಸ್ಸು ಹೆಚ್ಚಿನ ಗರ್ವಲ್ಲಿ ಮಗುವ ಯಾವ ರೀತಿ ಹುಡುಕ್ತಾ ಇದೆ ನಾನಾದ್ರು ಅದು ಜನತನ ಕೃಷ್ಣನಾಗಿ ಅನಿಸೋದು ಮುಂದೆ ವರ್ಣಗಳು ಪ್ರಾಣಿಗಳು ಈ ವೆರೈಟಿ ವೇರಿಯಸ್ ಬೇರೆ ಬೇರೆ ಬಿಂದ ಜನರ ಹೇಳ್ತಾರೆ ರಮಣೀಯೋ ನಿಮ್ಮ ಬಂದ್ರೆ ಬ್ರಾಹ್ಮಣಯೋ ನಿಂಬ ತ್ರಯೋ ನಿಂಬ ವೈಶ್ಯೋ ನಿಂಬ ಯೈಹ ಕಪೂಯ ಚರಣ ಅಭ್ಯಾಸೋ ಹಯತೆ ಕಪೂಯ ನಿಮಾಪತಿಯರ ಶ್ರಯೋ ನಿಂಬ ಶುಕ್ರಯೋ ನಿಂಬ ಚಂಡಾಲಯೋ ನಿಂಬ ಮರಣ ಮುಂದೆ ಎತ್ತಬೇಕು ಯಾವ ಗಂಟು ಗಂಟಿನಿಂದ ಹೆಚ್ಚಾಗ ಹೋದ ಯಾವ ಗಂಟು ಯಾರನ್ನು ಆಗುವುದು ಪ್ರಾಣಿ ಗಂಡು ಒಂದು ಪ್ರಾಣಿ ಹಣ್ಣು ಆಗುವುದು ಮನುಷ್ಯರು ಆಗುವುದು ಅದು ನಿಷ್ಪ್ರಪತ ಒಂದು ಬಹಳ ಗಂಟಾಂತರ ಮನುಷ್ಯರಾಗಿದ್ದವನು ಒಂದು ಪ್ರಾಣಿ ಹೊಟ್ಟೆಗಳು ಪ್ರಾಣಿ ಹುಟ್ಟು ಬೇಡವನು ಒಂದು ಮನುಷ್ಯರ ಹೊಟ್ಟೆ ಬರೋದು ಪುನಃ ಬೇಸೋಗಿ ಹೀಗೆ ಅದರ ನಂತರ ಬಹಳ ಸುಶೆ ಅದು ಒಂದೇ ತುಂಬಾ ಜೀವಬೇಕ ಆದರೂ ಒಂದು ಹೇಳಿದ್ರು ಇದೆಲ್ಲ ಕಾಯುವುದು ಅಂದ್ರೆ ನಮಗೇ ಇಲ್ಲ ಅಷ್ಟೇ ಅದು ವ್ಯವಸ್ಥೆ ಉಂಟ ನಮ್ಗೆ ಅದಕ್ಕೆ ಅದು ಸಸ್ಯಕ್ಕೆ ಬಂದ ಮೇಲೆ ಅದು ಮನುಷ್ಯನೊಳಗೆ ಅವರಿಗೆ ಮತ್ತೆ ವ್ಯವಸ್ಥೆ ಆಗುವುದೇ ಪಡುವಂತ ಅದೇ ಆದರ್ಶ ಆಗುತ್ತೆ. ಸಸ್ಯಕ್ತ ದೇಹ ತಮ್ಮೂ ರಮಣೀಯ ಚರಣ ರಮಣೀಯ ಚರಣ ತಮ್ಮ ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಿದರು ಅದರಲ್ಲೇ ಆಚರಣೆ ಯಾರು ತನ್ನ ಪೂರ್ವಜ ಯಾವ ಈಗ ಪ್ರಾರಂಭವಾಗಿ ಹಿರಿಯಾಟಕ್ಕೆ ಪ್ರಾರಂಭ ಮಾಡಿದ ಆ ಕರ್ಮ ಹೆಂಡತಿ ಒಳ್ಳೆಯದು ಇರಬಹುದು ಈಗ ಕ್ಷತ್ರಿಯವರ ತಂದಲ್ಲಿ ಹುಟ್ಟಿದ್ದಾರೆ. ನೀವು ಯಾರು ಪುಣ್ಯಾತ್ಮಾಗಿದ್ದ ವೈಶ್ಯರ ಮನೆಯಲ್ಲಿ ಇವರೆಲ್ಲರೂ ಭಗವಂತನ ಉಪಾಸನೆಗೆ ವೇದಾಧ್ಯಯನಕ್ಕೆ ಗಾಯತ್ರಿ ಮಂತ್ರಗಳ ಜಪಕ್ಕೆ ಅಧಿಕಾರಿಗಳು ಇವರೆಲ್ಲರೂ ಬರೆಯಲ್ಲ. ಇವರೆಲ್ಲರಿಗೂ ದ್ವಿಜ ದ್ವಿಜ ಅಂದ್ರೆ ಎರಡೇ ಬಾರಿ ಹುಟ್ಟುವವರು, ಎರಡೇ ಬಾರಿ ಮೂಲಕ ಪುನರ್ಜನ್ಮ ಉಳ್ಳವರು ಪೂಜೆ. ಅದರಲ್ಲಿ ಇದು ಪುಣ್ಯ ಜನ್ಮ ಒಂದು ವೇಳೆ ಅದೇ ಅವರು ರಮಣೀಯ ಚಕ್ರಕ್ಕೆ ಲಕ್ಷಣ ಕಬ್ಬು ಕೆಟ್ಟ ಕೆಲಸ ಮಾಡಿದರು, ಕೆಲಸ ಮಾಡಿ ಅದೇ ಭಾರತ ಕರ್ಮ ಪದ್ಧತಿ ಅದ್ಭುತವಾದ ನೀಚ ಕರ್ಮ ಅವರು ಮಾಡಿದ ಪಾಪಕರ್ಮ ಕಲಿಸಲೀಕರಣ ಉದ್ಘಾಟನೆ ಕಬ್ಬು ಶಾಂತ ಕಬ್ಬು ಯೋನಿ ಯೋನಿ ಅಂತ ಯಾವ ಶ್ರಯೋನಿ ಶುಕ್ರ ಯೋನಿ ಚಂದನ ಯೋನಿ ಶ್ರಯೋನಿ ಇಂದ್ರಯ್ಯ ಜನರಲ್ಲಿ ಬರಬಹುದು. ಸುರಯೋನಿ ಅಂದ್ರೆ ಪ್ರಾಣಿಗಳಲ್ಲಿ ಪ್ರಾಣಿ ಈಗ ಸಭೆ ಆಗಿಬಿಟ್ಟಿದೆ, ನಾಯಿ ಬೆಡ್ರೂಮ್ನಲ್ಲಿ ಮಲ್ಕೊಳ್ಳುವ ಪ್ರಾಣಿ ಆಗಿಬಿಟ್ಟಿದೆ ಅದು, ಅದು ಆ ಜನ್ಮ ಬಂದುಕೊಳ್ಳುವರು. ಆದ್ರೆ ಪಾಪ ಅವರಿಗೆ ಸ್ವಯೋನಿಂಬ ಸುಕರ ಯೋನಿ ನಾಯಿಯಾಗಿ ಸುದ್ದಿಯಾಗಿ ಕಿಂತಲೂ ಭೀಕರ ಸುಕರ ತುಂಬಿನ ನಾಯಿಯ ಸದ್ದಿದ್ದ ಮನುಷ್ಯ ಆವತ್ತು ಮನುಷ್ಯನು ಎಲ್ಲ ಶ್ವಪಾಕ ನಾಯಿನ ಚಿನ್ನ ಮಾಂಸ ತಿನ್ನುವುದನ್ನು ನಿಷೇಧ ಮಾಡಿದರೆ ಏನು ತಿನ್ನೋ ಕಾಲಕ್ಕೂ ನಾಯಿ ಮಾಡ ಅತ್ಯಂತ ಅಸಖ್ಯವಾದಂತಹ ಮಕ್ಕಳೇ ಅತ್ಯಂತ ಮೈಲಿಗೆ ಅದನ್ನು ಶುದ್ಧಿಲ್ಲ. ಅದಕ್ಕೋಸ್ಕರ ಸುತ್ತಿದ್ದಂತ ನಾನು ನಾಯಿ ಮಾಂಸ ತಿಂದು ಶುದ್ಧ ಮಾಡಿಕೊಳ್ತೇನೆ ಕೂಡ ಅದಕ್ಕೆ ಮತ್ತೆ ಶುದ್ಧಿ ಮಾಡಿಕೊಳ್ತೇನೆ ಅಂತ ಹೇಳಿದ್ರು. ಮನುಷ್ಯ ಏನನ್ನಾದ್ರೂ ಆಪತ್ತು ನಾನು ಬಾರದು ಅದನ್ನು ತಿಂದು ಬದುಕುವವರು ಚಂಡಾಲ. ಸ್ವಪಾಕಿಗಳು ಸಮಾಜದ ಅತ್ಯಂತ ಮೈಲಿಗೆ ಪ್ರಾಣಿಗಳು ಶಾಸ್ತ್ರ ಪ್ರಕಾರ ಸ್ವಪಾಕಿಗಳು ಅಂತ ಹೌದಲ್ಲ. ಇವರೆರಡು ಸಮಾಜದಲ್ಲಿ ನಿರುಪಯುಕ್ತ ಪ್ರಾಣಿಗಳಿವೆ. ಅಂಥ ಚಟ್ಟಾಲಯೋ ನಿಮ್ಮ ಪಾಪರು ಸ್ವಪಾಕಿಗಳಾಗೂ ಸ್ವಲ್ಪ ಪಾಪವೇ ಕಾರಣ ಇರ್ತದೆ. ಯಾಕಂದ್ರೆ ಇನ್ನೊಬ್ಬರು ಎಲ್ಲರೂ ನಿನಗೆ ನಾನೊಬ್ಬರೇ ಮಣಿ ಎನ್ನುವ ಅಹಂಕಾರ ತುಂಬಿದಾಗಿದ್ದರೆ ಪಾಪ ಇದೆ, ಅದೊಂದು ಪಾಪ ಜನ ಸರಿ. ಶ್ವಯೋ ನಿಂಬ ಸೂಕರೆಯೋ ನಿಂಬ ಚಂಡಾಲಯೋ ನಿಂಬ ಅಂದ್ರೆ ಮುಂದೆ ಎತ್ತರಕ್ಕೆ ಬರುವ ವಾತಾವರಣವೇ ಇಲ್ಲದೆ ಹುಟ್ಟಾನೆ. ನಾಯಿ ಆಗಿಬಿಟ್ರೆ ಅಥವಾ ಹಂದಿ ಆಗಿಬಿಟ್ಟು ಏನು ಪಶನಾಗಿ ಹುಟ್ಟಿದ ಚಂಡಾಲ ಯಾವುದ ಹಸಿ ನಾಯಿ ಮಾಂಸ ತಿಂದು ಅದ ನಾಯಿ ಬಯಸ್ತಿದ್ದ ಸಂಸ್ಕಾರವೇ ಇಲ್ಲದ ಅನ್ಕಲ್ಚರ್ ಆಗಿರತಕ್ಕಂಥ ಒಬ್ಬ ಈ ಪ್ರಾಣಿಗಳಿಗಿಂತ ಕೀಳಾಗಿ ಬದುಕುವಂತ ಮನುಷ್ಯರಾಗಿ ಹುಟ್ಟಿದರೆ ಮನುಷ್ಯನ ನಮ್ಮ ಕ್ಷೇತ್ರ ಮನುಷ್ಯನಾಗಿ ಬರುವ ಪ್ರಾಣಿ ಅಂತಾಗೊಂಡ ಭಗವಂತನ ಸ್ಮರ ಇರುವ ಮರವಾಗಿ ಗಡಿಯಾಗಿ ಹುಟ್ಟಿದ್ರು ಇಲ್ಲ ಇಲ್ಲ ತಿಂದನ ದೇವರ ಸ್ಮರಣೆ ಇಲ್ಲದೆ ಮನುಷ್ಯ ಆಗುತ್ತದೆ. ವಿಪ್ರದ್ವಿಷಿತ ಸ್ವಪಚಂ ವರಿಷ್ಠ ಭಗವಂತನ ಸ್ಮರಣೆ ತಡೆ ಇರತಕ್ಕ ಕೊಲೆಯನ್ನಾಗಿ ನನ್ನ ನಾಡು ಅಹನ್ನ ತುಂಬಿದ ಬ್ರಾಹ್ಮಣನನ್ನಾಗಿ ಮಾಡಬೇಡ ಅಂತ ಪ್ರಹ್ಲಾದ ಅಹಂಕಾರ ಮನನಿಗಿಂತ ಅಹಂಕಾರ ಇಲ್ಲದೆ ಭಗವಂತ ನನಗೇನು ಗೊತ್ತಿಲ್ಲ ನಾನು ಪಾಪಿ ನನ್ನ ಉದ್ಧಾರ ಮಾಡುವಂತ ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಂಡ ಕೊಲೆಯ ಶ್ರೇಷ್ಠ. ಹಾಗಾಗಿ ಇಲ್ಲಿ ಸಂಸ್ಕಾರವಂತ ಕೊಲೆ ಆಗುವುದೇ ಒಂದು ಪಾಪ ಅಲ್ಲ. ಯಾವುದೇ ಆಧ್ಯಾತ್ಮಿಕ ಚಿಂತನೆಗೆ ಅವಕಾಶ ಇಲ್ಲದ ಜಾಗದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ಬ್ರಾಹ್ಮಣರು ಅಂತಂದ್ರೆ ಬ್ರಾಹ್ಮಣರೆಲ್ಲ ಸುಮಗರಲ್ಲ. ಇಲ್ಲಿ ಹೇಳ್ತಕ್ಕಂಥದ್ದು ಬ್ರಾಹ್ಮಣ್ಯದ ಸಂಸ್ಕಾರ ಇರುವ ವಾತಾವರಣ ಅಥವಾ ಯೋಗ ಯೋಗ ಪ್ರಶ್ನೆ ಜಾರಿ ಹೇಳ್ತಾರೆ. ಅವನ ಸಾಧನೆಗೆ ಬೇಕಾಗಿರತಕ್ಕಂತಹ ವಾತಾವರಣ ಇರುವ ಜಾಗದಲ್ಲಿ ಹುಟ್ಟಿದ್ದಾರೆ. ಇಷ್ಟೇ ಅಂತ ಬ್ರಾಹ್ಮಣ ಕ್ಷತ್ರಿಯ ನೈ ಆಮೇಲೆ ಹಂದಿ ಚಂಡಾಲ ಅಂದ್ರೆ ಅಧ್ಯಾತ್ಮದ ನಾರಿಗೆ ಅವಕಾಶವೇ ಇಲ್ಲ. ಒಂದು ನಿಜವಾದ ಹೇಳದ ಜಾಗದಲ್ಲಿ ಸ್ವರ್ಗಕ್ಕೆ ಹೋಗಿ ಬಂದವರಿಗೂ ಹೌದು. ಇಲ್ಲಿ ಹೇಳ್ಬೋದು ಸ್ವರ್ಗ ಬಂದ ಮೇಲೆ ಸ್ವರ್ಗಕ್ಕೆ ಹೋದ ಹಿಂದಿನಿಂದ ಪುಣ್ಯ ಪ್ರಾರಂಭ ಇತ್ತು. ಪುಣ್ಯ ಪ್ರಾರಂಭ ಮುಗಿದ ಮೇಲೆ ಇಮಂ ಲೋಕ ಹೀನ ತರಂಬಾಶಂತಿ ಈ ಲೋಕ ಮನುಷ್ಯ ಲೋಕಕ್ಕೆ ಬರ್ತಾರೆ. ಇದಕ್ಕಿಂತ ಹೀನವಾದ ಜನ್ಮ ನೋಡಿ ಎಲ್ಲ ಕಡೆ ಮನುಷ್ಯ ಕರೀತಾರೆ. ಆಯ್ತು ಇವಾಗ ನಮಗೆ ದೇವಯಾನ ಏನು ಗೊತ್ತಾಯ್ತು, ಸ್ತ್ರೀಯಾನ ಅಂದ್ರೆ ಏನು ಗೊತ್ತಾಯ್ತು, ಇವುದು ಏನು ಎಲ್ಲ ಗೊತ್ತಾಯ್ತು. ಆ ವ್ಯತ್ಯಾಸವೂ ಗೊತ್ತಾಗಿ ಒಂದು ನಿಮಿಷ ಗೊತ್ತಾಗಲಿಲ್ಲ ನನಗೆ. ಅಲ್ಲಿ ಎಲ್ಲ ಇವೆಯಾದ್ರೂ ಹೋದ್ರು ಹೋದ್ರು ಹೋಗ್ತಾರೆ ಅಂತ ಅದು ಅಲ್ಲಿ ಮತ್ತೆ ಹೌಸ್ಫುಲ್ ಯಾಕೆ ಆಗುದಿಲ್ಲ ಅನ್ನೋ ಪ್ರಶ್ನೆ ಅವ್ರು ಹೇಳಿದೆ. ಇನ್ನೊಂದು ಲೋಕ ಇನ್ನೊಂದು ಮೂರನೇ ಗಂಟಪ್ಪ ಎರಡೆಲ್ಲ ಗುರುಪತ್ನಿಯನ್ನು ಬಲಾತ್ಕರಿಸಿದ್ದು ಆನಂದಕ್ಕೆ ಅವನನ್ನ ಹಿರಣ್ಯರೂಪ ಹಿರಣ್ಯರೂಪ ಹಿರಣ್ಯ ಸಂದರ್ಭ ಭಾಗಿಸಿ ಹಿರಣ್ಯವರ್ಣ ಹಿರಣ್ಯರೂಪ ಅಂತ ಭಗವಂತರನ್ನು ಕರೀತಾರೆ. ಅವನು ಹಿರಣ್ಯರೂಪ ಅಂದ್ರೆ ಆನಂದ ರೂಪ ಅಂತ ಹಿರಣ್ಯ ಅಂದ್ರೆ ಭಗವಂತ ಆನಂದ ಸ್ವರೂಪ ಅದನ್ನು ಕರೆಯುವ ಅಂದ್ರೆ ಭಗವಂತ ಆನಂದ ಸ್ವರೂಪ ಅಲ್ಲ. ಯಾರಿದು ದ್ವೈತಿಗಳೆಲ್ಲ ದ್ವೈತಿಗಳು ಬೇರೆ ಮುಂದೆ ಬರ್ತಾರೆ. ಭಗವಂತನನ್ನು ಒಪ್ಪಿ ಭಗವಂತನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ದೇವರು ದೊಡ್ಡವಾಗಿ ಹೇಳುವವರು ದೇವರಿಗೆ ಆನಂದ ಇಲ್ಲ ಅಂತ ಹೇಳ್ತಾರೆ. ನೈಯಾಯಿಕ ತರ್ಕಶಾಸ್ತ್ರ ಕೊಟ್ಟಿದ್ದು ನ್ಯಾಯಶಾಸ್ತ್ರ ತರ್ಕಶಾಸ್ತ್ರದಲ್ಲಿ ದೇವರಿಗೆ ದೇವರು ದೊಡ್ಡವ ಅವನು ಜಗತ್ತನ್ನು ಸೃಷ್ಟಿ ಮಾಡಿದವ ಸರ್ವಜ್ಞ ಆದರೆ ದೇವರಿಗೆ ಆನಂದ ಇಲ್ಲ. ಯಾಕೆಂದ್ರೆ ಆನಂದ ದುಃಖದ ಮಟ್ಟಿಗೆ ಇದು ನಮ್ಗೆ ಗೊತ್ತಿದೆ. ನಮಗೆ ಆನಂದ ಇದೆ ದುಃಖ ಇದೆ. ದೇವರಿಗೆ ಆನಂದ ಇದೆ ಅಂತ ಒಪ್ಪಿದರೆ ದೇವರಿಗೆ ದುಃಖವನ್ನು ಒಪ್ಪಬೇಕಾಗುತ್ತೆ. ಅದರಿಂದ ದೇವರಿಗೆ ದುಃಖ ಇಲ್ಲ, ದೇವರಿಗೆ ಆನಂದವೂ ಇಲ್ಲ. ದೇವರ ಆನಂದವನ್ನು ಕದಿಯು ಇದು ಒಂದು ವರ್ಗ. ಈ ಉಪಾಸನೆ ಇದು ತಮಸ್ಸಿಗೆ ಸಾಧನ ಎಂದು ಬೆಳಕುವ ಪತಂತಿ ತಮಸ್ಸಿಗೆ ಸಾಧನ. ಈ ಮಹತ್ವದ ಅರ್ಥ ನಾವು ತಿಳ್ಕೊಬೇಕು. ದೇವರಿಗೆ ಆನಂದ ಇಲ್ಲ ನೋಡಿ, ಇಷ್ಟೆಲ್ಲ ಮಹಾಮಹಾ ತರ್ಕ ಪಂಡಿತರು ಇವರೆಲ್ಲ ಜಗತ್ತನ್ನೇ ತರ್ಕಶಾಸ್ತ್ರದಿಂದ ಸೋಲಿಸಿ ಶಾಲು ಬಂದುಕೊಳ್ಳುವವರು ಎಷ್ಟು ಪೂರ್ಷವಾಗಿ ಮಾಡ್ತಾರೆ. ದೇವರಿಗೆ ಆನಂದ ಇದ್ರೆ ದುಃಖವೂ ಇರಬೇಕಾಗುತ್ತೆ. ಯಾಕೆಂದ್ರೆ ಇಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ಪ್ಲೆಜರ್, ದಟ್ ಈಸ್ ಸಾಂಗ್. ಸೊ ಭಗವಂತನಲ್ಲಿ ಪ್ಲೆಜರ್ ಇದೆ ಅಂತಂದ್ರೆ ಸೌರವ ಇರಬೇಕು. ಯಸ್ ನೋ ಸೌರವ್, ದಟ್ ಇಸ್ ಯಸ್ ನೋ ಪ್ಲೆಜರ್ ಆಲ್ಸೋ. ಈ ಲಾಜಿಕ್ ಮಾಡಿದರೆ ಇಷ್ಟು ಇವರಿಗೆ ಭಗವಂತ ಇಷ್ಟು ಶಾರ್ಪ್ ಇಂಟೆಲೆಕ್ಟ್ ಅಂತ ಹೇಳ್ತಾರೆ. ಎಷ್ಟು ಪುರುಷ ತರ್ಕ ಮಾಡಿದ ನೋಡಿ, ಹೇಗೆ ಅವ್ರು ತರ್ಕ ಮಾಡ್ತಾರೆ. ಆದ್ರೆ ದೇವರು ಸರ್ವಜ್ಞ ಅಂತ ಹೇಳ್ತಾರೆ. ನೋಡಿ, ವ್ಯಾನ್ ದಟ್ ಇಸ್ ನಾಲೆಜ್ ದಟ್ ಇಸ್ ಇಗ್ನೋರೆನ್ಸ್. ಸೊ ಗಾಡ್ ಹ್ಯಾಸ್ ನೋ ಇಗ್ನೋರೆನ್ಸ್, ಸೊ ಗಾಡ್ ಹ್ಯಾಸ್ ನೋ ನಾಲೆಜ್. ಈ ಲಾಜಿಕ್ ದೇವ್ ಎಲ್ಲಿ ಜ್ಞಾನ ಇರೋದು ಅಜ್ಞಾನ ಇದೆ. ದೇವರಿಗೆ ಅಜ್ಞಾನ ಇಲ್ಲ, ಅದು ಜ್ಞಾನವೂ ಇಲ್ಲ. ಆದ್ರೆ ಕಲ್ಪಟ್ಟೆ ಅದು ಈ ಲಾಜಿಕ್ ನಲ್ಲಿ ಒಂದು ಕಡೆ ಒಂದು ಲಾಜಿಕ್ ಮಾಡಿದಾಗ ಇನ್ನೊಂದು ಕಡೆ ನಾವು ಜಾರಿ ಹೋಗ್ತೇವೆ ಅನ್ನುವಂತ ಎಚ್ಚರ ಇರುವುದಿಲ್ಲ. ಈ ಇವರು ದಯಾನಂದ ಸರಸ್ವತಿ ಅವರು ದೊಡ್ಡ ಲಾಜಿಕ್ ಮಾಡಿದ್ರು. ಏನಂದ್ರೆ ದೇವರಿಗೆ ಪ್ರತಿಮೆ ಮಾಡಿ ದೇವಸ್ಥಾನ ಪೂಜೆ ಮಾಡುವುದು ತಪ್ಪು ಅಂತ ಒಂದು ಲಾಜಿಕ್ ಮಾಡಿದ್ರು. ಯಾಕೆಂದ್ರೆ ಗಾಡ್ ಹ್ಯಾಸ್ ನೋ ಫಾರ್ಮ್, ದೇವರಿಗೆ ಆಕಾರ ಇಲ್ಲ. ಯಾಕೆ ದೇವರು ಸರ್ವಗತ, ಸರ್ವಗತವಾದ ಆಕಾರ ಇರುವುದು ಸಾಧ್ಯವೋ. ಆಮ್ನಿ ಪರ್ಸೆಂಟ್, ಯಾವುದೇ ಥಿಂಗ್ ವಿಚ್ ಇಸ್ ಆಮ್ನಿ ಪರ್ಸೆಂಟ್ ಕೆನಾಟ್ ಹ್ಯಾವ್ ಫಾರ್ಮ್. ಗಾಡ್ ಇಸ್ ಆಮ್ನಿ ಪರ್ಸೆಂಟ್ ಸೊ ದಟ್ ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ಗಾಡ್ ಕ್ಯಾನ್ ನೆವರ್ ಹ್ಯಾವ್ ಫಾರ್ಮ್ ಅಂತ ಒಂದು ಲಾಜಿಕ್ ಮಾಡಿದ್ರು. ಅವರ ಭಕ್ತರು ಓದಿ ಏನು ಲಾಜಿಕ್ ನಮ್ಗೆ ಯಾರು ಹಿಂದಿನವರಿಗೆ ಕೊಡಿದ ಲಾಜಿಕ್ ನಮ್ಮ ಗುರುಗಳು ಹೇಳಿದರು ಅಂತ ಹೇಳ್ಕೊಂಡು ಖುಷಿಪಟ್ಟರು. ಅದ್ರ ತಮಾಷೆ ಏನಂದ್ರೆ ಈ ಲಾಜಿಕ್ ಎಷ್ಟು ಫಿನಿಶ್ ಅಂದ್ರೆ ಈ ಲಾಜಿಕ್ ಯಾವ್ದು ನೋಡಿ, ಇವನ ಆಕಾಶ ಆಮ್ನಿ ಪ್ರೆಸೆಂಟ್ ಕ್ಯಾನ್ ನೆವರ್ ಹ್ಯಾವ್ ಫಾರ್ಮ್ ಇಸ್ ಲೈಕ್ ಸ್ಕೈ. ಈ ವಿಷಯ ಏನು ಅಂದ್ರೆ ಅವ್ ಒಪ್ಪಿಕೊಂಡು ಸ್ಕೈ ಈಸ್ ಆಲ್ಸೋ ಆಮ್ನಿ ಪ್ರೆಸೆಂಟ್, ಗಾಡ್ ಈಸ್ ಆಲ್ಸೋ ಆಮ್ನಿ ಪ್ರೆಸೆಂಟ್, ಬಟ್ ಐ ವಾಂಟ್ ಟು ನೋ ವೆದರ್ ಗಾಡ್ ಈಸ್ ಆಮ್ನಿ ಪೊಟೆಂಟ್ ಆರ್ ನಾಟ್. ದೇವರು ಬರೇ ಸರ್ವ ಗತ ಅಲ್ಲ, ಸರ್ವ ಸಮರ್ಥನೂ ಹೌದಲ್ಲ. ಸ್ಕೈ ಈಸ್ ನಾಟ್, ಸ್ಕೈ ಈಸ್ ನಾಟ್ ಆಮ್ನಿ ಪೊಟೆಂಟ್, ಗಾಡ್ ಈಸ್ ಆಮ್ನಿ ಪೊಟೆಂಟ್. ನಾನು ಹೇಳ್ತೇನೆ ಗಾಡ್ ಕ್ಯಾನ್ ಹ್ಯಾವ್ ಫಾರ್ ಬಿಕಾಸ್ ಈಸ್ ಆಮ್ನಿ ಪೊಟೆಂಟ್. ಸ್ಕೈ ಕೆನಾಟ್ ಬಿಕಾಸ್ ಇಟ್ ಈಸ್ ನಾಟ್ ಆಮ್ನಿ ಪೊಟೆಂಟ್. ಸರ್ವ ಸಮರ್ಥನಾದ ಭಗವಂತನಿಗೆ, ಜಗತ್ತಿಗೆ ರೂಪ ಕೊಟ್ಟ ಭಗವಂತನಿಗೆ ನಾನು ಒಂದು ರೂಪ ಧರಿಸಬೇಕು ಅಂತ ಧರಿಸುವ ತಾಕತ್ತಿರಲಿಲ್ಲ. ಅವನು ಏನು ಸರ್ವ ಸಮರ್ಥ, ಇದು ಉಳಿದಿದೆ ದಯಾನಂದ ಸರಸ್ವತಿ. ಆಮ್ನಿ ಪೊಟೆಂಟ್ ಅನ್ನೋ ಲಾಜಿಕ್ ಒಳಗಾದ ಆಮ್ನಿ ಪೊಟೆಂಟ್ ಅನ್ನೋದು ಬರ್ತದೆ. ಆಕಾಶಕ್ಕೆ ರೂಪ ಇಲ್ಲ, ಫಾರ್ಮ್ ಇಲ್ಲ, ಯಾಕಂದ್ರೆ ಆಮ್ನಿ ಪ್ರೆಸೆಂಟ್ ಅಷ್ಟೇ ಒಂದು ಆಮ್ನಿ ಪೊಟೆಂಟ್ ಅಲ್ಲ. ಗಾಡ್ ಇಸ್ ಆಮ್ನಿ ಪೊಟೆಂಟ್, ಈ ಕ್ಯಾನ್ ಹ್ಯಾವ್ ಫಾರ್ಮ್ ಇಫ್ ಹಿ ವಿಲ್ಸ್. ಹಾಗಾಗಿ ಸರ್ವ ಸಮರ್ಥನಾದ ಭಗವಂತನಿಗೆ ಆಕಾರ ಇರಬೇಕು. ಇಂದ ಅವನ ಜ್ಞಾನಾನಂದಮಯವಾದ ಆಕಾರವನ್ನು ನಿರಾಕರಣೆ ಮಾಡುವಂತಿದ್ದಾರಲ್ಲ ಅವರು ಹಿರಣ್ಯಸ್ತೇನ. ಇದು ಉಪನಿಷತ್ತಿನ ನಿಜವಾದ ಅಂತರಂಗದ ಅರ್ಥ. ಭಗವಂತನ ಆನಂದಮಯವಾದಂತಹ ಅಸ್ತಿತ್ವ ಅಂದ್ರೆ ಭಗವಂತನಿಗೆ ಆನಂದ ಇಲ್ಲ ಅಂತ ಹೇಳುವವರು ಕಳ್ಳರು, ಚಿನ್ನ ಕಟ್ಟವರು. ಇನ್ನೊಬ್ಬರಿದ್ದಾರೆ ಪಳ್ಳುಗುಡಿಯವರು, ಸುರಾಂಬಿವಂಶ ಸುರಾಹ ಹರೇರ್ ಗುಣ ಪ್ರೋಕ್ತಾಹ ಭಾಗವತಾಚಾರ್ಯ ಹೇಳ್ತಾರೆ. ಸುರ ಅಂತಂದ್ರೆ ಭಗವಂತನ ಗುಣಗಳು, ಅದನ್ನು ಕುಡಿಯುವಂತ ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡುವ ಭಗವಂತ ದೇವ್ ಗುಣ ಅಂತ ಹೇಳುವರು. ಮೊದಲು ಭಗವಂತ ಆನಂದ ಆನಂದ ಸ್ವರೂಪ ಅಲ್ಲ ಅಂತ ಹೇಳುವರು ಆಯ್ತು. ಭಗವಂತನ ಗುಣಗಳನ್ನು ತಾವು ಪಾನ ಮಾಡುವರು ಅಂದ್ರೆ ಅದನ್ನು ಭಗವಂತನ ನಿರ್ಗುಣ ಅಂತ ಉಪಾಸನೆ ಮಾಡುವುದು ಸುರಾಪಾಯಿತು. ಎರಡಾಯ್ತು. ಆಮೇಲೆ ಗುರುತಲ್ಪಂ ಗುರುಸ್ತಲ್ಪಂ ಆವಸನ್, ಗುರುವಿನ ತಲ್ಪ ಅಂತಂದ್ರೆ ಗುರುವಿನ ಪತ್ನಿ ಅಂತಂದ್ರೆ ಅವನ ಇಂಟೆಲೆಕ್ಟ್, ಅವನ ಬುದ್ಧಿ. ಅವನ ಬುದ್ಧಿಯನ್ನ ಇವನು ಬಳಸುವುದು ಅಂತಂದ್ರೆ ಗುರುವಿನಿಂದ ವಿದ್ಯೆಯನ್ನು ಪಡೆದು ಅದನ್ನ ಬಿಸಿನೆಸ್ಸಿಗೆ ಬಳಸುವುದು. ಉಪಾಸನೆ ಮಾಡೋರು ಎಂದೂ ಮೇಲಕ್ಕೆ ಹೋಗುವುದೇ ಇಲ್ಲ. ತಪಸ್ಸಿ ಅದರಿಂದ ಇವರು ನಾಲ್ಕು ಮಂದಿ ಆಯಿತು. ಇವರ ಜೊತೆಗೆ ಒಡನಾಟ ಮಾಡಿದ್ರೆ ಇವರ ಫಾಲೋವರ್ ಶಿಷ್ಯರಾಗುತ್ತಾರೆ. ಅವರು ಶಿಷ್ಯರವರೊಟ್ಟಿಗೆ ಗುರುಗಳೊಟ್ಟಿಗೆ ಹೋಗ್ತಾರೆ. ಈ ನಾಲ್ಕು ಜನರನ್ನ ಫಾಲೋ ಮಾಡುವುದು ಗುರುಗಳನ್ನ ಇವರೇ ಗುರುಗಳು ನಮಗೆ ಜಗದುದ್ಧಾರ ಕೊಡುತ್ತ ಅವ್ರು ಬೆಂದಿದ್ದೆ ಹೋದ್ರೆ ನೀವು ಅವರು ಹೋದಲ್ಲಿಗೆ ಹೋಗ್ತೀವಿ. ಅಂದ್ರೆ ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋ ಅನದರ್ ಬ್ಲೈಂಡ್ ಮ್ಯಾನ್ ಬೋಟ್ ಆಫ್ ದಿ ವಿಲ್ ಫಾಲ್ ಇನ್ ಟು ಎ ಪಿಟ್. ಹಾಗಾಗಿ ಗುರುಗಳನ್ನ ಜಗದುದ್ಧಾರ ಮಾಡಿಕೊಂಡ್ರೆ ಹಿಂದೆ ಹೋದ್ರೆ ಅವ್ರು ಬಿಡ್ತಾರೆ, ಅವರೊಟ್ಟಿಗೆ ನೀವು ಬಿಟ್ಟರು ನಮಗೆ ತಂದಿಲ್ಲ. ಹಾಗೆ ಈ ಭೇದ ವಿಧದ ಮಹಾಭಾರತಗಳು ನೆನಪುವುದೇ ಇಲ್ಲ. ಈ ಶ್ಲೋಕದಲ್ಲಿ ಒಂದು ಸ್ವಾರಸ್ಯ ಅಂದ್ರೆ ಇದರಲ್ಲಿ ನ್ಯೂಮರಾಲಜಿ ಛಂದಸ್ಸಿನ ಸಂಬಂಧ. ಮೊದಲನೆಯ ಪಾದ ಮತ್ತು ಎರಡನೇ ಪಾದ ಹನ್ನೊಂದು ಹನ್ನೊಂದು ಅಕ್ಷರಗಳಲ್ಲಿ ಚುಕ್ ಛಂದಸ್ಸಿನಲ್ಲಿದೆ. ಸ್ತೇನೋ ಹಿರಣ್ಯಸ್ಯ ಸುರಾಂ ವಿಭಂಶ್ಚ ಹನ್ನೊಂದು ಅಕ್ಷರ. ಗುರೋಸ್ತಲ್ಪಮಾವ ಸನ್ ಬ್ರಹ್ಮಹಾಚ ಹನ್ನೊಂದು ಅಕ್ಷರ. ಇದು ದೃಷ್ಟು ಛಂದಸ್ಸು ಹನ್ನೊಂದು ಅಕ್ಷರದ ಎರಡು ಪಾದ. ಸಮಗ್ರ ನಾಲ್ಕು ಪಾದದಲ್ಲೂ ಹನ್ನೊಂದು ಅಕ್ಷರ ಇರ್ತಕ್ಕಂತ ಮುಂದೆ ಇಲ್ಲ. ಏತೇ ಬದಂತಿ ಚತ್ವಾರಃ ಅನ್ನುವಂಥ ಛಂದಸ್ಸು. ಕೊನೆಯದ್ದು ಪಂಚಮಶ್ಚ ಆವಸನ್ ತೈಹಿ ಆವಸಂಸ್ತು ತೈಹಿ ಅಲ್ಲ ಆವಸಂಸ್ತೈಹಿ ಏಳೇ ಅಕ್ಷರ. ಪಂಚಮಶ್ಚಾವಸಂಸ್ತೈಹಿ ಅವರ ಜೊತೆಗೆ ಒಡನಾಟ ಮಾಡುವ ಐದನೇವ. ಇಲ್ಲಿ ಏಳೇ ಅಕ್ಷರ ಇದೆ. ಎಂಟೇಳು ಹದಿನೈದು ಮೊದಲು ಹನ್ನೊಂದೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಹದಿನೈದು ಮೂವತ್ತೆರಡು ಅಕ್ಷರ ಆಯಿತು. ಇದೇನು ಕಥೆ? ಯಾವುದೇ ಒಂದು ಛಂದಸ್ಸಿಗೆ ಬದ್ಧವಾಗದೆ ಇದನ್ನು ಹೊಸ ಛಂದಸ್ಸು ಮಾಡಿದ್ದಾರೆ. ಇದು ವೇದದಲ್ಲಿ ಇಂತಹ ಒಂದು ಅಪೂರ್ವವಾದ ಛಂದಸ್ಸುಗಳಿರ್ತವೆ. ಅವರಿಗೆ ಒಟ್ಟು ಎಷ್ಟು ಅಕ್ಷರ ಆಯಿತು ಅನ್ನೋದು ಮುಖ್ಯ. ಒಂದೊಂದು ಪಾದದಲ್ಲಿ ಯಾವ ಛಂದಸ್ಸು ಇರಬಹುದು? ಮಾಡರ್ನ್ ಕವಿತೆ ಹಾಗೆ ಒಂದೊಂದು ಲೈನ್ ಒಂದೊಂದು ಥರ ಇದೆ. ಒಂದೇ ರೀತಿ ಇರಬೇಕಾದ್ಯಂತ ವೇದದಲ್ಲಿ ಮೂವತ್ತೇಳು ಅಕ್ಷರ ಆಯಿತು. ಮೂವತ್ತೇಳು ಅಕ್ಷರ ಅಲ್ಲಿ ಏನಾಯ್ತು ಅಂದ್ರೆ ಯಾವ ಛಂದಸ್ಸಿಗೆ ಸೇರಿದ್ದು ಇದೊಂದು ವಿಶಿಷ್ಟವಾದ ಛಂದಸ್ ಆಗಬೇಕೀಗ. ಮೂವತ್ತಾರು ಅಕ್ಷರ ಇದ್ರೆ ಬೃಹತಿ ಛಂದಸ್ಸು. ಬೃಹತಿ ಛಂದಸ್ಸಿಗೆ ಪ್ರಾಣದೇವರು ಅಭಿಮಾನಿ, ಬಹಳ ಮುಖ್ಯವಾದ ಛಂದಸ್ಸು. ಆಮೇಲೆ ಇನ್ನೊಂದು ಏನೇನಂದ್ರೆ ಒಂದು ಅಕ್ಷರ ಹೆಚ್ಚು ಕಮ್ಮಿ ಇದ್ದರೂ ಅದೇ ಛಂದಸ್ಸು. ಸೊ ಮೂವತ್ತೇಳು ಇದ್ರೂ ಬೃಹತಿ, ಇನ್ನೊಂದು ಛಂದಸ್ಸು ಸೇರೋದಿಲ್ಲ. ಮೂವತ್ತೆಂಟರ ತನಕ ಬೃಹತಿ, ಮೂವತ್ತೊಂಬತ್ತು ಆದಾಗ ಮುಂದಿನ ನಲವತ್ತನೇ ಛಂದಸ್ಸಿಗೆ ಸೇರುತ್ತೆ. ಸೊ ಮೂವತ್ತೇಳು ಅಕ್ಷರ ಇದ್ರೆ ಬೃಹತಿ ಛಂದಸ್ಸು. ಏಕಾಕ್ಷರ ಅಧಿಕವಾದ ಅದಕ್ಕೆ ಬ್ರೇಕ್ ಅಂತಾರೆ. ಗುರಿ ಬೃಹತಿ ಛಂದಸ್ಸು. ಬೃಹತಿ ಛಂದಸ್ಸಾಗಿ ಪರಿವರ್ತನೆ ಯಾಕೆ ಮಾಡ್ತಾರೆ ಅಂದ್ರೆ ಯಾವುದು ಬೃಹತಿ ಸಹಸ್ರದ ಕಥೆ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಛಂದಸ್ಸನ್ನ ಅದು ಬೃಹತಿಯಾಗಿ ಪರಿವರ್ತನೆ ಮಾಡಿದರೆ ಅದು ಮಹಾಫಲ ವೇದದಲ್ಲಿ. ಯಾಕೆಂದ್ರೆ ಅದು ಪ್ರಾಣದೇವರಿಗೆ ಪ್ರಿಯವಾದ ಛಂದಸ್ಸು. ಯಾವ ಛಂದಸ್ಸನ್ನು ಬೃಹತಿಯಾಗಿ ಮಾರ್ಪಡಿಸಿ ಇದನ್ನ ಎದುಷ್ಟುಪಿದೆ ಅದುಷ್ಟುಪಿದೆ ಅದು ಎರಡು ಮಿಕ್ಸ್ ಮಾಡಿ ಬೃಹತಿಯಾಗಿ ಮಾಡಿದ ಇದು ಉಪಾಸನೆಯ ದೃಷ್ಟಿಯಿಂದ ಬಹಳ ಮಹತ್ವ ನಮ್ದು ಛಂದಸ್ಸು. ಆಯ್ತು, ಇದೆಲ್ಲ ಆಯ್ತು. ಇದನ್ನು ಹೇಳಿ ಮುಂದೆ ಈ ನಿಮ್ಮ ಈ ವಿದ್ಯೆಯ ಪ್ರಶಂಸೆ ಏನು ಅಂತಿದ್ರೆ, ಈ ವಿದ್ಯೆ ಪ್ರಶಂಸೆ ಏನು ಅಂದ್ರೆ ಹೀಗಿದೆ ಸಹವಾಸ ಮಾಡಿದವರು ಕೂಡ ಈ ನಾಲ್ಕು ಜನರು ತಪಸ್ಸಿಗೆ ಹೋಗುವವರು, ಭಗವಂತನ ಆನಂದವನ್ನು ನಿರಾಕರಣೆ ಮಾಡುವವರು, ಭಗವಂತ ನಿರ್ಗುಣ ಅಂತವರು, ಭಗವಂತನ ಉಪಾಸನೆಯನ್ನ ಗುರುಗಳಿಂದ ಪಡೆದು ಅದನ್ನ ತಾನು ಎತ್ತರಕ್ಕೆ ಇರುವುದು ಸಮಾಜದನ್ನ ಶೋಷಣೆ ಮಾಡೋದಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬಳಸುವವರು ಮತ್ತು ಭಗವಂತನನ್ನೇ ನಿರಾಕರಣೆ ಮಾಡುವರು. ಇವರು ಎಂದೂ ಉತ್ಥಾನ ಇಲ್ಲ. ಇವರು ಒಟ್ಟಿಗೆ ಸಹವಾಸ ಮಾಡಿದವರು ಇದ್ದಾರಲ್ವಾ, ಅವರಿಗೆ ಒಂದು ಪಾರ ಆಗುತ್ತಿದ್ದಾರೆ. ಏನು ಅಂದ್ರೆ ಅಥಃ ಏನು ಯಹ ಏನು ಗೀತಾಂಗ ಪಂಚಾತ್ರಿ ಇಂದ ವೇದ. ಯಾರು ಈ ಪಂಚಾತ್ರಿ ವಿದ್ಯೆಯನ್ನು ತಿಳಿದಿದ್ದಾನೆ ಅವನಿಗೆ ಪಂಚಾತ್ರಿ ವಿದ್ಯೆಯನ್ನು ತಿಳ್ಕೊಂಡು ಉಪಾಸನೆ ಮಾಡಿದರೆ ಈ ನಾಲ್ಕು ಮಂದಿ ಸಹವಾಸ ಮಾಡಿದ ದೋಷ ಬರೆಯುತ್ತದೆ. ಅವನಿಗೊಂದು ನಲ್ಲಿ ಪಾರಾಗುವ ಒಂದು ದಾರಿ ಇದೆ. ಅಲ್ಲಿ ಸೇರಿಕೊಂಡ ಏನೋ ದಾರಿ ತಪ್ಪಿದ. ಯಹ ಏವಂ ಗೀತಾಂಗ ಪಂಚಾತ್ರಿ ಇಂದ ವೇದ ಅವನು ಸಹ ತೈರಪ್ಯಾಚರನ್ನ ನ ಪಾಪಮನಾಲಿಪ್ಯತೆ ನ ಸಹ ತೈರಪ್ಯಾಚರನ್ನ ಪಾಪಮನಾಲಿಪ್ಯತೆ. ಅಂಥವರ ಒಡನಾಟ ಮಾಡಿದರೂ ಕೂಡ ಪಾಪ ಅಟ್ಟಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವರು ಅವರ ಜೊತೆಗಿದ್ದು ನಿರ್ಲಿಪ್ತರಾಗಿರ್ತಾನೆ ಅವನು, ಅವನ ಅವನಿಂದ ಇನ್ಫ್ಲುಯೆನ್ಸ್ ಆಗುವುದಿಲ್ಲ. ಯಾಕಂದ್ರೆ ಇವನು ಭಗವಂತನ ಉಪಾಸನೆಯಲ್ಲೇ ಇಟ್ಬಿಡ್ತಾನೆ ಅಂತ. ಐದನೇ ಮಹಾಪಾತಕದಿಂದ ಪಾರಾಗೋದಕ್ಕೆ ಒಂದು ಉಪಾಯ ಇದೆ ಅಂತ ಚಂದ್ರ ಹೇಳ್ತಾರೆ. ನ ಸಹ ತೈರಪ್ಯಾಚರನ್ನ ಪಾಪಮನಾಲಿಪ್ಯತೆ. ಮತ್ತೆ ಏನಾಗ್ತಾನೆ, ಶುದ್ಧ ಭೂತ ಪುಣ್ಯಲೋಕೋ ಭವತಿ ಏವಂ ವೇದ ಏವಂ ವೇದ. ಅವನು ಅಂಥವರ ಒಡನಾಟ ಮಾಡಿದ್ರು ತನ್ನ ಪ್ಯೂರಿಟಿಯನ್ನು ಕಲಿಸಿಕೊಡು. ಯಾಕೆಂದ್ರೆ ಈಸ್ ಮೆಂಟಲಿ ಪ್ಯೂರ್, ಈಸ್ ಫಿಸಿಕಲಿ ಪ್ಯೂರ್. ಶುದ್ಧ ಭೂತ ಅವನು ಮಾನಸಿಕವಾಗಿ ಪರಿಶುದ್ಧ. ಅವರು ಯಾವ ಒಡನಾಟದಿಂದ ಅವರ ಇಲ್ಲಿ ಇರತಕ್ಕಂಥದ್ದರಿಂದ ಇವನಿಗೆ ಇನ್ಫ್ಲೂಯೆನ್ಸ್ ಆಗಿದೆ. ಹಾಗಾಗಿ ಇವನ ಮೈಂಡ್ ಬಡಿ ನೆವರ್ ಗೆಟ್ಸ್ ಪೊಲ್ಯೂಟೆಡ್ ಬೈ ಅದರ್ಸ್ ಥಾಟ್ಸ್. ಅವರ ಒಡನಾಟ ಮಾಡಿದ್ರು ಕೂಡ ಅವರ ವಿಚಾರಧಾರೆಯಿಂದ ಇವನಿಗೆ ಇವನು ಪೊಲ್ಯೂಟ್ ಆಗದಿಲ್ಲ. ಇವನ ಮೈಂಡ್ ಶುದ್ಧವಾಗಿದ್ದ ಹೋಗ್ಬೋದು, ನಾಳೆ ದೇವೇ ಆಗದಲ್ಲೂ ಹೋಗ್ಬೋದು. ಇರುವ ಹುಡುಗಾಟ ಮಾಡಿದ ಅಳಿಸಿಕೊಂಡು ಹೋಗ್ಬೋದು. ಅಜಯ ಬಿಡ ಇದೆಲ್ಲ ಮಾಡಿದ್ದಾರೆ, ಇಲ್ಲಿ ಹೇಳಿದಂತಹದ್ದೆಲ್ಲ ಮಾಡಿದ್ದಾರೆ. ಮದ್ಯಪಾನ ಮಾಡಿದ್ದಾರೆ, ಪರಸ್ತ್ರೀ ಸಂಘ ಮಾಡಿದ್ದಾರೆ, ಅಪಹಾರ ಕಳವು ಮಾಡಿದ್ದಾರೆ, ಮಾಡದೇ ಇದ್ದ ನಿಜ ಸುದ್ದಿ ಇದೆ. ಅದೆಲ್ಲ ಮಾಡಿ ಕಳ್ಕೊಂಡು ಯಾಕೆಂದ್ರೆ ಚೇತನ ಯೋಗ್ಯವಾಗಿತ್ತು, ಮತ್ತೆ ಯೋಗ್ಯವಾದಂತಹ ಉಪಾಸನೆ ಬಂತ.